ಕೆಳಗಡೆ ಬೇರುಗಳನ್ನೇ ಕೆಳಗಡೆ ನಡ್ತಾ ಚಾಪೆ ಟೈಪ್ ಫಾರ್ಮ್ ಆಗಿರ್ತದ. ಆ ಚಾಪೆನ ಸಣ್ಣ ಸಣ್ಣ ಸಣ್ಣ ಕತ್ತರಿಸಿ ದನಗಳಿಗೆ ಕೊಟ್ಕಂತ. ಎಷ್ಟು ಎತ್ತರ ಬೆಳೀತದೆ ಸರ್? ಅದು ಎರಡೂವರೆ ಮೂರ್ ಇಂಚ್ ಬೆಳೀತದ. ಎರಡೂವರೆ ಮೂರ್ ಇಂಚ್ ಮೂರ್ ಇಂಚ್ ಅಷ್ಟೇ ಹೇಳ್ಬೇಕಂತಂದ್ರೆ ದೊಡ್ಡ ಏನು ವಿಜ್ಞಾನಿ ಇದ್ರಾಗ ಕರೋನ ಟೈಮ್ನಾಗ ಮಣ್ಣ ದಿನ ಮಾಡಿಸಿದ ಟೈಮ್ನಾಗ ನಾವೆಲ್ಲ ನೋಡ್ತಾ ಇದ್ವಿ. ನಾವೇನ್ ಮಾಡ್ತಾ ಚಿಪ್ ತಗೊಂತಿದ್ವಿ. ಆ ಚಿಪ್ ತಗೊಂಡು ಏನ್ ಮಾಡ್ತಿದ್ವಿ, ಅದ್ರೊಳಗ ಈ ಬೀಜಗಳನ್ನ ಹಾಕಿ ಸ್ವಲ್ಪ ಮಣ್ಣು ಹಾಕ್ತಿದ್ವಿ. ಈ ತೆಂಗಿನಕಾಯಿ ಚಿಪ್ಪು ತಗೊಂಡು ಅದರಲ್ಲಿ ಸ್ವಲ್ಪ ಮಣ್ಣು ಹಾಕಿ ಅದರಲ್ಲಿ ನಾವು ಜೋಳದ ಸಸಿಗಳನ್ನ ಸಣ್ಣ ಹುಡುಗರಿದ್ದಾಗೆಲ್ಲ ಮಾಡ್ತಿದ್ವಿ. ಅದೇ ತಂತ್ರಜ್ಞಾನನೇ ಇಲ್ಲಿ ಏನು ಮಾಡಿದಾರ, ಮಣ್ಣಿರಲಾರ್ದಂಗೆ ನೀರಿನ ಮುಖಾಂತರನೇ ಪೋಷಕಾಂಶಗಳನ್ನು ಒದಗಿಸ್ತಾರೆ. ಪೋಷಕಾಂಶ ಖನಿಜಾಂಶಗಳನ್ನ ಒದಗಿಸಿ ಬೆಳೆಯುವಂತ ಹಸಿರು ಮೇವಿಗೆ ಜಲ ಕೃಷಿ ಅಥವಾ ಹೈಡ್ರೋಪೋನಿಕ್ಸ್ ಅಂತ ಕರೀತಾರೆ. ಅನುಕೂಲತೆಗಳು ಏನಂತಂದ್ರೆ, ಒಂದು ಎಂಟು ಹತ್ತು ದಿನದಾಗನೇ ಮೇವು ಬರ್ತದೆ. ಎರಡನೇದೇನು, ಆ ಮೆಕ್ಕೆಜೋಳದಾಗ ನಾವು ಎರಡು ತಿಂಗಳದಾಗ ಏನ್ ಬೆಳೀತಾ ಇದ್ವಲ್ಲ ಅದಕ್ಕಿಂತ ನ್ಯೂಟ್ರಿಷಿಯಸ್ ಆಗಿ ಅಂದ್ರೆ ಜಾಸ್ತಿ ರುಚಿಕರವಾಗಿ ಪೋಷಕಾಂಶಯುಕ್ತವಾಗಿನೂ ಇರ್ತದೆ. ಮೂರನೇದೇನು, ಅಲ್ಲಿ ಲೇಬರ್ ಪ್ರಾಬ್ಲಮ್ ಜಾಸ್ತಿ, ಕೃಷಿ ಕಾರ್ಮಿಕರ ಸಮಸ್ಯೆ, ಕೀಟಗಳ ಸಮಸ್ಯೆ ಅಂತವನ್ನ ತಪ್ಪಿಸಬಹುದಿಲ್ಲ. ಒಂದು ವಾರದಲ್ಲಿ ಆಗೋದ್ರಿಂದ ಎಂಟು ದಿನದಾಗನೆ ಬೆಳೆದಿಂದ ಆಗೋದ್ರಿಂದ ಯಾವುದು ಇದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತದ ಒಂದು ತಂತ್ರಜ್ಞಾನ ಇದೆ. ಬೆಂಗಳೂರಿನಲ್ಲಿ ಒಂದು ಸಂಶೋಧನಾ ಸಂಸ್ಥೆಗೆ ಹೋಗಿದ್ವಿ, ಆರೋಗ್ಯ ಸಂಸ್ಥೆ ಅಂತಾನೆ. ಅಲ್ಲಿ ಮೇವಿನ ಬೆಳೆಗಳದನ್ನ ಸಂಶೋಧನಾ ಸಂಸ್ಥೆ ಅಂತಂದು ಅಲ್ಲಿ ಏನ್ ಮಾಡಿದಾರೆ ಅವರು, ಈ ಪೈಪ್ಗಳನ್ನೆಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ, ನಾವು ಬೇಡ, ನಾವು ಏನು ಈ ಕಟಿಗೆಗಳು ಇರ್ತಾವ ಆ ಕಟಿಗೆಲಿಂದನೇ ನಾವು ಮಾಡ್ಕೊಂತಂದ್ರೆ 5,000-6,000 ರೂಪಾಯಿದಾಗನೆ ಆ ತಯಾರು ಮಾಡ್ಕೋಬಹುದು. ನಾವು ಕಟಿಗೆಲಿಂದ ಮಾಡ್ಕೊಂಡು ಸುತ್ತ ಗೋಣಿಚೀಲಗಳನ್ನು ಕಟ್ಟಿ ನಾವು ನೀರಿನ ಚಿಮುಕ್ಸಂತ ನಾವೇ ಹೋಗೋದು. ಪ್ರತಿ ಒಂದು ಅರ್ಧ ಗಂಟೆಗೊಮ್ಮೆ ತಾಸಿಗೊಮ್ಮೆ. ಏನು ಅದಕ್ಕೆ ಮುಖ್ಯ ಉದ್ದೇಶ ಅಂತಂದ್ರೆ, ಒಂದು ಟೆಂಪರೇಚರ್ ಏನಿರುತ್ತಲ್ಲ, ಮಾಯಿಸ್ಟ್ ಕಂಡೀಷನ್ ಅಂದ್ರೆ ತೇವಾಂಶ ಇರೋದ್ರಿಂದನೇ ಅದು ಗ್ರೋತ್ ಆಗುತ್ತೆ. ಅದೇ ಮುಖ್ಯ ಉದ್ದೇಶ ಅಂತಂದ್ರೆ, ಇದು ನಮ್ಮ ರೈತರು ಯಾರಾದ್ರೂ ಮಾಡ್ತಾ ಇದ್ರೆ ಮಾಡ್ತಾ ಇದ್ದಾರೆ. ಗುಲ್ಬರ್ಗ ತಾಲೂಕಿನಲ್ಲಿ ಪ್ರಗತಿಪರ ರೈತರ ಯಾರಪ್ಪ ಅಂದ್ರೆ ಆಳ ಸುಲ್ತಾನ್ಪುರದಾಗ ಶಾಣವಸಪ್ಪ ಪಡ್ಲೆ ಅಂತಿದ್ದಾರೆ, ಅವರೊಬ್ಬರು ಮಾಡ್ತಾ ಇದಾರೆ. ಮತ್ತೆ ಆಮೇಲೆ ಅಫಜಲ್ಪುರ ತಾಲೂಕಿನಾಗ ಶಾಂತಪ್ಪ ಅಂತಿದ್ದಾರೆ, ಅವರು ಕೂಡ ಇದನ್ನ ಚಿಂಚೋಳಿ ಬಿ ಅಂತ ಬರ್ತದೆ, ಅವ್ರನ್ನು ಮಾಡ್ತಾ ಇದ್ದಾರೆ. ಸ್ಲೋಲಿ ಆಗಿ ಕಾಲಕ್ರಮೇಣ ಪ್ರಚಾರ ಆಗ್ತಾ ಇದೆ. ಅವ್ರ ಅನುಭವ ಏನದ, ಇದು ಉಪಯೋಗ ಆಗ್ತದಂತ? ಈಗ ಶಾಮಸ ಪಟ್ಲ ಹೇಳಿದ್ನಲ್ಲ, ಅವರೇ ಕಂಡು ಹಿಡಿದಿದ್ದು. ನಾನು ಹೈಡ್ರೋಪೋನಿಕ್ಸ್ ಘಟಕನ್ನ ಕೊಡಿಸಿದ್ವಿ, ಇದು ಮಾಡಿದ್ರು ನೋಡಿದ್ರು ಸರ್, ಇದು ಹಿಂಗಾದ್ರೆ ಕೆಲಸ ಆಗಂಗಲ್ಲ. ರೈತರಿಗೆ ಸೋಲಾರ್ ನಿಂದ ಹೈಡ್ರೋಪೋನಿಕ್ಸ್ ತಯಾರಿಸಬೇಕು ಅಂತಂದ್ ಅವ್ರು ಮತ್ತೆ ಎಸಿ ಮೋಟರ್ ನ ಡಿಸಿ ಮೋಟರ್ ಕನ್ವರ್ಟ್ ಮಾಡಿ ತಾವೇ ಕಂಡು ಹಿಡಿದ. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಉತ್ಸುಕತೆ ಬಂದ ಸಲಕ ತಾವೇ ಒಂದು ವೈಜ್ಞಾನಿಕ ಸಂಶೋಧನೆ ಮಾಡಿದ್ರು, ಸೋಲಾರ್ ನಿಂದ ಹೈಡ್ರೋಪೋನಿಕ್ಸ್ ತಯಾರಿಸಿದ್ರೆ ಹೆಂಗ ಅಂತಂದ್ರೆ, ಒಟ್ಟಾರೆ ಒಂದು ಜಲ ಕೃಷಿಯನ್ನ ಉಪಯೋಗ ಮಾಡಿಕೊಂಡು ಹೈನುಗಾರಿಕೆಯೊಳಗೆ ಹಸಿರು ಮೇವನ್ನ ನಿರಂತರವಾಗಿ ನಾವು ಪಡೆಯುವಂತ ಒಂದು ಪದ್ಧತಿ ಅದಂದಂಗಾಯ್ತು. ಸರ್, ಇನ್ನೊಂದು ಹೇಳಿದ್ರೆ, ನೀವು ಪಾಲಿಥಿನ್ ಚೀಲದೊಳಗೆ ಕಡಿಮೆ ಖರ್ಚಿನೊಳಗೆ ರಸಮೇವ ತಯಾರು ಮಾಡ್ಕೊಳ್ಬಹುದು. ಈ ಮೊದಲು ರಸಮೇವ ಅಂತ ಏನಂದ್ರೆ ತಿಳ್ಕೊಬೇಕು ನಾವು. ಈಗ ಹೇಳದನ್ಗ ನಾವು ಹಸಿರು ಮೇವನ್ನ ಪಡ್ಕಂತಿರ್ತೀವಿ, ಯಾಕಂದ್ರೆ ನಮ್ಮ ಮೇವ್ ಹೊಲದಾಗ ಬಿತ್ತಿದ್ರೆ ಆಯ್ತು, ಇಲ್ಲಪ್ಪ ಅಂದ್ರೆ ಈ ನಮ್ಮ ಹೈಡ್ರೋಪೋನಿಕ್ಸ್ ನಾಗ ಆಯ್ತು. ನಾವು ಕಬ್ಬು ಬೆಳೆದಾಗ ರಾಶಿ ಮಾಡೋ ಸಾಕಷ್ಟು ಸಿಗ್ತದೆ, ಸಾಕಷ್ಟು ಆಗಿ ಬೆಳೆದಿರ್ತದೆ, ಅದನ್ನು ಕಟ್ ಮಾಡಿ ಹಾಕ್ತಿರ್ತೀವಿ. ಆದ್ರೆ ಎಲ್ಲಾ ರೈತರು ಕೂಲಿ ಕಾರ್ಮಿಕರ ಈಗ ಲೇವಲ್ ಈಗ ನಾವು ಎಲ್ಲಿ ಹೊಲ ಇರಲಾರ್ದಂತ ರೈತರಾಯ್ತು, ಇಲ್ಲ ಅಂತಂದ್ರೆ ಸಣ್ಣ ರೈತರ ಅಥವಾ ಮಧ್ಯಮ ರೈತರ ಅಂತ ಆಯ್ತು, ಇಲ್ಲ ಅಂತಂದ್ರೆ ಈ ಮೇವಿನ ಸಮಸ್ಯೆ ಇರುವಂತ ರೈತರು, ಈ ಬರಗಾಲದಲ್ಲಿ ಆಯ್ತು, ಬೇಸಿಗೆ ಕಾಲದಲ್ಲಿ ಆಯ್ತು, ಹಸಿರು ಮೇವಿನ ಸಮಸ್ಯೆ ಉಂಟಾಗೇ ಇರ್ತದೆ. ಇದು ಯಾಕಂದ್ರೆ ಬಿಸಿಲು ಜಾಸ್ತಿ ಇರುವಂತ ಪ್ರದೇಶ ಇರೋದ್ರಿಂದ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಹಸಿರು ಮೇವಿನ ಸಂರಕ್ಷಣೆ ಮಾಡ್ಬೇಕಾಗ್ತದೆ. ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಾಗತ್ತಂತಂದ್ರೆ, ಈಗ ಉದಾಹರಣೆಗಳು ಅಂದ್ರೆ ಮೆಕ್ಕೆಜೋಳ ಅಂದ್ರೆ ನಾ ತೆನೆ ಬಿಡಬಾರ್ದು, ತೆನೆದಲ್ಲೇ ಹಾಲು ಇರ್ತದೆ, ಹಾಲು ಹಂತದೊಳಗೆ ಹಾಲುಗಳು ಇರುವಂತದಲ್ಲಿ ಅವಾಗ ಮೇವು ಕತ್ತರಿಸುವ ಮುಖಾಂತರ ಸರಿಯಾಗಿ ಸಣ್ಣ ಸಣ್ಣ ಸಣ್ಣ ಪೀಸ್ ಕತ್ತರಿಸಿ ಒಂದರಿಂದ ಎರಡು ಅಂಗಲ್ ಅಂತ ಕರಿತಿರ್ತೀವಿ, ಅಂದ್ರೆ ಸೆಂಟಿಮೀಟರ್ನಾಗ ಪೂರ್ತಿ ಸಣ್ಣ ಸಣ್ಣ ಕತ್ತರಿಸಿ ಏನ್ ಮಾಡ್ಬೇಕು ಅದ್ರನ್ನ ಮೊದಲೇನ್ ಮಾಡ್ತಿದ್ವಿ ನಾವು, ಗಾಳಿ ಹಡದಾಗೆ ಅದನ್ನ ತುಂಬಿಡ್ಬೇಕು, ತುಂಬಿ ಮ್ಯಾಲ ರಾಡಿಲಿ ರಾಡಿ ಒತ್ತಿ ಮಾಡ್ಬೇಕು, ಮುಚ್ಚಿಡ್ತದೆ. ಅದು 21 ದಿನ ಆದ್ಮೇಲೆ ಅವಾಗ ತೆಗಿಬೇಕು, ತೆಗಿದು ಅದನ್ನ ತಿನಿಸ್ ಅಂತ ಹೋಗ್ತಿದ್ವಿ. 21 ದಿನ ಆದ್ಮೇಲೆ ಏನಾಗಿರ್ತದೆ, ಒಳಗಡೆ ಕುದ್ದು ಗಾಳಿ ಆಡ್ಲಾರ್ದಂಗಿದ್ರೆ ಹಸಿರು ಬಣ್ಣದಿದ್ದು ಬಂಗಾರದ ಹಳದಿ ಬಣ್ಣ ಆಗಿರ್ತದೆ, ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ರಾಸಾಯನಿಕ ಕ್ರಿಯೆದಿಂದ. ಆಮೇಲೆ ಇನ್ನೊಂದು ಏನಾಗಿರ್ತ, ಮಾವಿನ ಹಣ್ಣಿನ ವಾಸನೆ ಬರ್ತಾ ಇರ್ತದ, ಅದೇ ಕೊಳತೋಗಿತ್ತಪ್ಪಂದ ಏನಾಗುತ್ತ, ಕೊಳತ ಮಾವಿನ ಹಣ್ಣಿನ ವಾಸನೆ ಟೈಪ್ ಬರ್ತಿರ್ತದ, ಆಮೇಲೆ ಬೂಸ್ ಕಟ್ಟಿಬಿಟ್ಟಿರ್ತದೆ ಅಂದ್ರೆ ಬ್ರೌನ್ ಕಲರ್ ಬಂದಾಗಿರ್ತದೆ. ಈಗ ರೀತಿಯಾಗಿ ಇದಕ್ಕೆ ನಾವು ರಸಮೇವ ಅಂತ ಕರಿತೀವಿ. ಅಂದ್ರೆ ಮೊದಲೇನೆ ಕಾಸ್ಟ್ ಇತ್ತು ಜಾಸ್ತಿ, ಅಂದ್ರೆ ಖರ್ಚು ಜಾಸ್ತಿ ಮಾಡ್ಬೇಕಾಯ್ತು. ಯಾವ ರೀತಿ ಮಾಡ್ತದ್ರೆ, ಅದನ್ನ ಗುಂಡಿ ತೋಡ್ಬೇಕು, ಅದಕ್ಕೆಲ್ಲ ಸುತ್ತ ಸಿಮೆಂಟ್ ಹಚ್ಚಬೇಕು, ಅದರಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕಿ ಅದರಲ್ಲಿ ಒತ್ತಿ ಒತ್ತಿ ತುಳಿದು ಇದು ಮಾಡ್ಬೇಕಾಗ್ತದೆ. ವನ್ಯ ವಿಧಾನ ಎರಡನೇದು, ಇದು ಭೂಮಿಯ ಕೆಳಗಡೆ ಮಾಡುವಂತ ಒಂದು ರಸಮೇವ ತಯಾರಿ. ಭೂಮಿಯ ಮೇಲ್ಭಾಗದಲ್ಲಿ ಅಂತಂದ್ರೆ ಗೋಪುರಗಳನ್ನು ಕಟ್ಟಿಸೋರು, ಅಲ್ಲಿ ಕಟ್ಟಿಸಿ ಅದರೊಳಗನೆ ತುಂಬಿ ತುಳ್ಕಂತಾನೆ ಮಾಡ್ಕೊಂತ ಹೋಗೋದು. ಇದು ಒಂದು ಮೈದಾನ. ಈಗ ಇತ್ತೀಚಿನಂತ ಪಾಲಿಥಿನ್ ಬ್ಯಾಗ್ ಸಿಗ್ತಾ ಇದಾವ, ಪಾಲಿಥಿನ್ ಬ್ಯಾಗ್ ಮಾರ್ಕೆಟ್ ನಾಗ ಸಿಗ್ತಾ ಇದಾವ, ದೊಡ್ಡ ಸೈಜ್ ಇರ್ತದೆ, ದೊಡ್ಡ ಸೈಜ್ನ ಅದು 1 meter x 1 meter x 1 meter ಅಂದ್ರೆ ಉದ್ದ ಅಗಲ ಆಳ ಅಷ್ಟು ಸೈಜ್ ಇರ್ತದ. ಈ 1 meter x 1 meter x 1 meter ಅಳತೆ ಉದ್ದ ಅಗಲ ಆಳದಾಗ 1 ton ನಾವು ರಸಮೇವನ್ನ ತುಂಬಬಹುದು. ನಾವು

ಅಂದ್ರೆ ಲಾಭದಾಯಕ ಹೈನುಗಾರಿಕೆ ಮಾಡ್ಬೇಕಂತಂದ್ರೆ ಆ ರೀತಿ ನೀವ್ ಏನ್ ಮಾಡಕ್ ಮೊದ್ಲು ಮೇವು ಬೆಳಕಬೇಕಾಗತ್ತ. ನೀವ್ ಒಂದು ಆಕಳ ಎಮ್ಮೆ ನೀವು ತರ್ತಾ ಇದ್ನಪ್ಪ ಅಂದ್ರೆ ಮೂರ್ ತಿಂಗಳ ಮೊದ್ಲೇ ನಿಮ್ ಹೊಲ್ದಾಗ ಮೇವು ಬೆಳಕಬೇಕು. ಯಾಕಂದ್ರೆ ಒಂದ್ ದಿನಕ್ಕ 25-30 kg ಮೇವು ತಿಂದ ತರ್ತದ ಅದು. ಒಂದ್ ಆಕಳ ಅಥವಾ ಒಂದ್ ಎಮ್ಮೆ ಆದ್ರೆ ಎಷ್ಟು ಬೇಕು? ಹಾ, ಅದಕ್ಕೇನ 5 ಆಕಳ ಅಥವಾ 5 ಎಮ್ಮೆ ಸಾಕಿದ್ರೆ 1 ಎಕರೆ ನಾವು ಮೇವು ಬೆಳಿಬೇಕಾಗ್ತದ. ನಾವೇನಾದ್ರೂ ಹಿಂಗ್ 1 ಎಕರೆ ಮೇವು ಬೆಳಂದ್ರೆ ತೊಗರಿ ಬಿಟ್ಟು ನಿಮ್ದು ಏನ್ ಮಾಡ್ಕೊಂಡ್ ಕುಂದ್ರಿ ತಲೆ ಕೆಟ್ಟದ ನೀವು ಹೇಳ್ತಾರ ಅಂತ ಹಂಗ ಬೈತಾರ. ಬಟ್ ಅದಕ್ಕೆ ಲಾಭದಾಯಕ ಹೈನುಗಾರಿಕೆ ಆಗ್ಬೇಕಂದ್ರೆ ಮೊದ್ಲು ಏನ್ ಮಾಡ್ಬೇಕು? ನೀವು 1 ಎಕರೆ ಮೇವು ಬೆಳ್ಕೊಳ್ಳೇಬೇಕಾಗ್ತದೆ. ಆ 1 ಎಕರೆ ಮೇವಿನ ಬ್ಯಾಂಕ್ ಅಂತ ಹೇಳಿದೆ. ಆ 1 ಎಕರೆ ಮೇವಿನಾಗ ಏನ್ ಹಾಕಿದ್ರಿಗಿನ ನಿನಗ ಹಾಲಿನ ಇಳುವರಿ ಜಾಸ್ತಿ ಆಗತ್ತ, ಅದ್ರ ಜೊತೆಗೆ ಕೊಬ್ಬಿನಾಂಶ ಜಾಸ್ತಿ ಆಗತ್ತ ಅಂದ್ರೆ ಮೊದ್ಲೇ ಪ್ರಶ್ನೆ. ಏನ್ ಬೆಳ್ಕೋಬೇಕಾಗತ್ತ? ನಾವು ಈ ಒಂದು ಹೊಸ ಮೇವಿನ ಬೆಳೆಗಳದನ್ನ ಬೀಜ ಬಂದಾವ. ಈಗ ನಾವು ಜೋಳದಾಗ ನೋಡಿದ್ರಿಗಿನ ಬಹುವಾರ್ಷಿಕ ಮೇವಿನ ಜೋಳ ಅಂತಂದು ಯಾವುದ್ರಾಗ KOFS 29 ಅಥವಾ KOFS 31 ಅಂತಂದು ಒಂದು ಹೊಸ ಬೀಜಗಳು ಬಂದಿದ್ದಾವೆ. ಒಂದ್ಸಲ ಹಾಕಿದ್ರೆ 3-4 ವರ್ಷ ಹೌದು, 3-4 ವರ್ಷ ಅದು ಬಹಳ ಮುಖ್ಯ. ನೀವು ವರ್ಷ ಬಿತ್ತಿಕೊಂಡು ಕೂತ್ಕೊಂಡ್ರೆ ಈ ಕೃಷಿ ಕಾರ್ಮಿಕರ ಸಮಸ್ಯೆ ಜಾಸ್ತಿ ಅದ, ಹಿಂಗ ಇಂದ್ರಿಂದ ಅವ್ರಿಗೆ ಬಿತ್ತಕ್ಕಾಗದಲ್ಲ. ಅದು ಅಂದ್ರೆ ಕಬ್ಬು ಬಿದ್ದಂಗೆ ಅಂತ ಹೇಳ್ಬೋದು. ಒಂದೇದು ಅದನ್ನ ಎಷ್ಟು ಎಕರೆ ಬಿತ್ತಬೇಕಾಗತ್ತ? 1/2 ಎಕರೆ ಎಷ್ಟು ಬಿತ್ತಬೇಕು? ನೀನು ನಾ ಹೇಳಿದೆ ಮೊದ್ಲು 1 ಎಕರೆ ನೀವು ಮಾಡಿರೋ 5 ರಿಂದ 6 ಎಮ್ಮೆ ಅಂತಂದು ಅಥವಾ ಆಕಳ ಅಂತಂದು ಆ 1 ಎಕರೆದಂಗೆ ಇದೇನ KOFS 29 ಅಂತ ಹೇಳಿದ್ನಲ್ಲ, ಇದರ ಸಕ್ಕರೆ ಅಂಶ ಜಾಸ್ತಿ ಇರ್ತದ, ಇದು ಹಾಲಿನ ಇಳುವರಿಗಾಗಿ ಜಾಸ್ತಿ ಮಾಡ್ತದ, ಹಿಂಗಾಗಿ 1/2 ಎಕರೆ ಬೆಳ್ಕೋ. ಇನ್ನ 1/2 ಎಕರೆ ಅಂದ್ರೆ 1/4 ಅದ್ರಾಗ ಏನ್ ಬೆಳ್ಕೋಬೇಕು? ಹೆಡ್ಜ್ ಲೂಸರ್ನೆ ಅಂತ ಬರ್ತದೆ. ಹೆಜ್ ಲೂಸರ್ನೆ ಅದ್ರ ಕನ್ನಡದಾಗ ಏನಂತ ಕುದುರೆ ಮೆಂತ ಅಂತ ಕರೀತಾರೆ. ಕುದುರೆ ಮೆಂತ ಇಲ್ಲ ಅಂತಂದ್ರೆ ಸ್ಟೈಲೋಜಾಂತಸ್ ಅಂತ ಬರ್ತದೆ. ಅದು ಕುರಿ ಆಡುಗಳಿಗೆ ಎತ್ತಿದ ಕೈ. ಇದೊಂದು 1/2 ಎಕರೆ ಇದೊಂದು 1/2 ಎಕರೆ ಇದನ್ನು ಬೆಳ್ಕೊಂಡ್ರೆ ಏನಾಗುತ್ತ? ಇದ್ರ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ಇದ್ರಾಗ ಹಾಲಿನಲ್ಲಿರುವಂತಹ ಕೊಬ್ಬಿನಾಂಶ ಜಾಸ್ತಿ ಮಾಡೋ ಸಲುವಾಗಿ ಇದು ಪೂರಕಿದು. ಆಮೇಲೆ ಇನ್ನೊಂದು 1/2 ಎಕರೆಗೆ ಇನ್ನೊಂದು 1/2 ಎಕರೆ ಇರುತ್ತೆ. ಆ 1/2 ಎಕರೆಗೆ ಏನ್ ಬೆಳ್ಕೋಬೇಕಾಗತ್ತ? ಮೆಕ್ಕೆಜೋಳ ಆಯ್ತು, ಅದನ್ನು ಬೆಳ್ಕೋಬೇಕಾದ. ಅಂದ್ರೆ ಎಲ್ಲಾನು ಒಂದೇ ದಿವಸ ಬಿತ್ತು ಬಿಡ್ಬೇಕಾಗ್ತದೆ. ಹೌದು, ಒಂದೇ ದಿವಸ ಬಿತ್ತಬೇಕು, ಇಲ್ಲ ಜೋಳ ಆದ್ರೆ ಬಿತ್ತಬೇಕು. ಮೆಕ್ಕೆಜೋಳ ಜೊತೆಗೆ ಜೋಳ ಆದ್ರೆ ಬಿತ್ತಬೇಕಾಗುತ್ತೆ. ಮೆಕ್ಕೆಜೋಳ ನೀವು ಯೂಸಲಿ ನಾವೇನ್ ಮಾಡಿದ್ರೆ ಖರೀಫ್ ಸೀಸನ್ ಬಿತ್ತಿರ್ತೀವಿ. ಈ ರಬಿ ಸೀಸನ್ ಆಗಂದ್ರೆ ಈಗ ಹಿಂಗಾರಿನಾಗ ಆಯ್ತು, ಬ್ಯಾಸಿಗೆ ಕಾಲದಾಗ ಸಜ್ಜೆ ಆಯ್ತಲ್ಲಪ್ಪ ಅಂದ್ರೆ ಜೋಳ ಬಿತ್ತಿರ್ತೀವಿ. ಅದನ್ನ ಸ್ವಲ್ಪ ನಾವು ಖಾಲಿ ಇಟ್ಕೋಬೇಕು, ನಮ್ಗೆ ಅನುಗುಣಕ್ಕೆ ತಕ್ಕಂಗೆ ನಾವು ಬಿತ್ಕೊಂಡ್ ಹೋಗ್ಬೇಕು. ಅದನ್ನ ಈ ರೀತಿ ಬಿತ್ತಾರಂದ್ರೆ ಏನ್ ಲಾಭ ಅಂತ ರೈತರು ಕೇಳ್ತಾರೆ. ಅಂದ್ರೆ ಒಂದ್ ದಿನಕ್ಕೆ ನಾವು 25 kg ನಾವು ತಿನ್ನಿಸದಿರ್ತದಲ್ಲ, ಅದ್ರಾಗ ಒಂದು 5-6 kg ಆದ್ರೆ ಒಣ ಕಣಿಕೆ ಅಂದ್ರೆ ಜೋಳದ ಕಣಿಕೆ ಆಯ್ತು, ಇಲ್ಲ ಅಂತಂದ್ರೆ ಭತ್ತದ ಹುಲ್ಲ ಆಯ್ತು ಅಂತದಾರ್ದು ತಿನ್ನಿಸ್ಲೇಬೇಕಾಗ್ತದ. ಒಂದೇದು ಯಾಕಂದ್ರೆ ಡೈಜೆಷನ್ ಜೀರ್ಣಕ್ರಿಯೆಗೆ ಬೇಕೇ ಆಗ್ತದೆ. ಯಾವುದು ಒಣ ಕಣಿಕೆ, ಒಣಗದಂದ್ರೆ ಬೇಕೇ ಬೇಕ್ರಿ. 25 kg 5 kg ಮುಗಿತು, ಇನ್ನ 20 kg ಬೇಕಾಗತ್ತ. ಆ 20 kg ಹಸಿರು ಮೇವು ಅಂತಂದ್ರೆ ಒಂದೇ ಕೊಡಂಗಿಲ್ಲ, ಬರೀ ಮೆಕ್ಕೆಜೋಳನೇ ಕೊಡಂಗಿಲ್ಲ. ಮೆಕ್ಕೆಜೋಳನೇ ಕೊಡಂಗಿಲ್ಲ, ಹಸಿರು ಮೇವಿನ ಮೆಕ್ಕೆಜೋಳ ಆಯ್ತು, ಹಸಿರು ಮೇವಿನ ಜೋಳ ಆಯ್ತು, ಅದನ್ನೇ ಕೊಡಂಗಿಲ್ಲ. ಅದನ್ನ ಏನ್ ಮಾಡ್ಬೇಕಾಗತ್ತ? 10-12 kg ಮೆಕ್ಕೆಜೋಳದ್ದಾಯ್ತು, ಇಲ್ಲ ಅಂತಂದ್ರೆ KOFS 20 ಜೋಳದ್ದಾಯ್ತು, ಅದನ್ನ ಹಸಿರು ಮೇವಿನ ಏನ್ ಮಾಡ್ಬೇಕು? ಮೇವು ಕತ್ತರಿಸಂದ್ರೆ ಸಣ್ಣ ಕತ್ತರಿಸ್ಬೇಕು. ಆಮೇಲೆ ಇನ್ನೊಂದು 5-6 kg ಉಳಿದಿರ್ತದ, ಯಾವತ್ ತಗೋಬೇಕು? ಕುದುರೆ ಮೆಂತಿ ಅಥವಾ ಸ್ಟೈಲೋಜಾಂತಸ್, ಅದನ್ನ ಕತ್ತರಿಸ್ಬೇಕು. ಇವನ್ ಮೂರನ್ನ ಏನ್ ಮಾಡ್ಬೇಕು ನಾವು? ಒಣ ಜೋಳದ ಕಳಿಕೆ, KOFS 20 ಮಲ್ಟಿಕಟ್ ಫಾರ್ಡರ್ ಸರ್ಗಮ್ ಅಂದ್ರೆ ಜೋಳದ್ದು, ಇಲ್ಲ ಒಂದು ಹೆಡ್ಜ್ ಲೂಸರ್ನೆ, ಇವು ಮೂರನ್ನ ಕಟ್ ಮಾಡಿ ಮೇವು ಕತ್ತರಿಸುವ ಯಂತ್ರದಾಗ ಇಡಬೇಕು. ಇಟ್ಟು ಒಣ ಯಾವುದು, KOFS 29 ಯಾವುದು, ಹೆಡ್ಜ್ ಲೂಸರ್ನೆ ಅಂತ ಯಾವುದು ಗೊತ್ತಾಗ್ಲಾರ್ದಂಗ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಒಂದು ಜಲ್ಲೆ ಪುಟ್ಟಿದಾಗ ಹಾಕಿ, ಜಲ್ಲೆ ಪುಟ್ಟಿ ಅಂದ್ರೆ ಕೆಬ್ಬಣ ಪುಟ್ಟಿ, ಅದೇ ಜಲ್ಲೆ ಪುಟ್ಟಿದಾಗ ಹಾಕಿ ದನದ ಮುಂದೆ ಇಟ್ಬಿಡ್ಬೇಕು. ಇದ್ರಿಂದ ದಿನ ಮುಂಜಾನೆ ಮಧ್ಯಾಹ್ನ ರಾತ್ರಿ 2-3 ಟೈಮ್ ಮಾಡ್ಕೊಂತ ಹೋಗ್ಬೇಕು. ಹಿಂಗ 25 kg ಒಂದೊಂದ್ಸಲ 5-6 kg ಮುಂಜಾನೆ 1-7 kg ಮಧ್ಯಾಹ್ನ 1-7 kg ಹಂಗ ಇಡ್ಬೇಕು. ಇದನ್ನಿಟ್ಟಾಗ ಏನಾಗತ್ತ? ಅವಾಗ ಹಾಲಿನಲ್ಲಿರುವಂತ ಇಳುವರಿ ಜಾಸ್ತಿ ಆಗೋದ್ರಿಂದ ಕೊಬ್ಬಿನಾಂಶನೂ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ರೈತರು ಬರ್ತಾ ಇರ್ತಾರ, ಏನ್ರಿ ಸರ್ ನಾವು ಹಸೆಮೇವನೇ ಆಗ್ತಿರ್ತೀವಿ ಆದ್ರೂ ನಮ್ಗೆ ಫ್ಯಾಟ್ ಬರ್ತಾ ಇಲ್ಲ, ಹಾಲಿನ ಇಳುವರಿ ಹೆಚ್ಚಾಗಲ್ಲ. ಹಾಲಿನ ಇಳುವರಿ ಜಾಸ್ತಿ ಆಗ್ತಿರ್ತದ, ಬಟ್ ಅದ್ರ ಫ್ಯಾಟ್ ಬರ್ಬೇಕು. ಫ್ಯಾಟ್ ಇಲ್ಲ ಅಂದ್ರೆ ರೇಟ್ ಇಲ್ಲ. ಯಾಕೆ ಫ್ಯಾಟ್ ಬೇಕಂತಂದ್ರೆ ನಾವು ಡೈರಿ ಕೋಆಪರೇಟಿವ್ ಸೊಸೈಟಿಗೆ ಹಾಕಿದ್ವಿ, ಇಲ್ಲೊಬ್ರು ಯಾರ ಬೇರೆ ಮನೆಗೆ ಹಾಕ್ತಾ ಇರ್ತೀವಿ. ಹಾಲು ಇರ್ತದ ಕರೆ ಗಟ್ಟಿ ಇರಂಗಿಲ್ಲ, ಗಟ್ಟಿ ಇರಲಪ್ಪ ಅಂದ್ರೆ ಅದಕ್ಕೆ ಡಿಮ್ಯಾಂಡ್ ಇಲ್ಲ, ಅದಕ್ಕೆ ಗಟ್ಟಿ ಇರಂಗಿಲ್ಲ, ಗಟ್ಟಿ ಇರಲಪ್ಪ ಅಂದ್ರೆ ರಿಜೆಕ್ಟ್ ಆಗಿಬಿಡ್ತದ. ಅದಕ್ಕೆ ರೇಟನ್ನು ಬರಂಗಿಲ್ಲ, ತನಗೆ ರೇಟನ್ನು ಬೇಕು, ತನ್ನ ಮಾನನ ಉಳಿಬೇಕು, ಸೊಸೈಟಿದಾಗ ಬದುಕಬೇಕಪ್ಪ ಅಂತಂದ್ರೆ ಈ ರೀತಿ ಮೇವಿನ ಬ್ಯಾಂಕ್ ಸ್ಥಾಪನೆ ಮಾಡಿದ್ರೆ ತನಗೆ ಆರ್ಥಿಕವಾಗಿ ಸದೃಢವಾಗ ಅಂದ್ರೆ ತಮ್ಮ ಸಲ ತಾವು ಮೇವಿನ ಬ್ಯಾಂಕ್ ಮಾಡ್ಕೊಳ್ಳೋದು. ಹೌದು, ಅಂದ್ರೆ ಎಲ್ಲಾ ರೀತಿ ಇರುವಂತ ಮೇವನ್ನ ಬೆಳೆದು ಅವನ್ನ ಕೊಟ್ರೆ ಇಳುವರಿ ಜೊತೆ ಕೊಬ್ಬಿನಾಂಶ ಜಾಸ್ತಿ ಆಗತ್ತ ಸಲ ಮೇವಿನ ಬ್ಯಾಂಕ್. ಕೊಬ್ಬಿನಾಂಶ ಹೆಚ್ಚಾಯ್ತು ಅಂದ್ರೆ ಹೆಚ್ಚಿನ ರೇಟ್ ಬರುತ್ತೆ. ಇನ್ನೊಂದೇನಂತಂದ್ರೆ ಈ ಎಮ್ಮೆಗಳದಾಗ ಆಯ್ತು, ಕೊಣಗಳದಾಗ ಆಯ್ತು, ಗಂಟ್ಲು ಬೇನೆ ರೋಗ ಅಂತ ಬಹಳ ಬರ್ತದೆ. ಅದಕ್ಕೆ ಏನ್ ಮಾಡೋಕಾಗತ್ತೆ, ಮಳೆಗಾಲಕ್ಕಿಂತ ಮುಂಚೆನೆ ಆ ಗಂಟ್ಲು ಬೇನೆ ರೋಗದ ಬರುತ್ತೆ, ಲಸಿಕೆ ಹಾಕ್ಸಿಬಿಡ್ಬೇಕು. ಅದನ್ನ ಹಾಕ್ಸಿಬಿಟ್ರೆ ಅಂದ್ರೆ ಇವಾಗ ರೋಗನೇ ಬರಂಗಿಲ್ಲ. ಇವ್ ಆಕಳಕ್ಕೆ ನಿನ್ನ ರೋಗ ಜಾಸ್ತಿ, ಎಮ್ಮೆಗಳದಾಗ ಏನೋ ರೋಗನೇ ಜಾಸ್ತಿ ಕಡಿಮೆ. ಅಂತಂದ್ರೆ ಹಿಂಗ್ ಮಾಡಿ ಒಂದು ಲಾಭದಾಯಕ ಮಾಡ್ಕೊಬಹುದು ಅಂತ ಹೇಳ್ತಾರೆ. ಮಂಜುಳಾ, ಇನ್ನೊಂದು ಈ ಹೈನುಗಾರಿಕೆ ಒಳಗ ಈ ಅಜೋಲಾ ಉತ್ಪಾದನೆ ಇತ್ತೀಚೆಗೆ ಸಾಕಷ್ಟು ನಾವು ಕೇಳಿದ್ದೇವೆ. ಈ ಅಜೋಲಾ ಉತ್ಪಾದನೆ ಹೆಂಗ್ ಮಾಡಿ ಇದು ಹೈನುಗಾರಿಕೆ ಒಳಗೆ ಉಪಯೋಗ ಮಾಡ್ಕೊಳ್ಬಹುದು? ಏನಂತಂದ್ರೆ ಹೈನುಗಾರಿಕೆದಾಗ ಮೊಟ್ಟ ಮುಖ್ಯವಾದ್ರೆ ನಾನು ಹೇಳಿದೆ ನಿಮ್ಗೆ, ಖರ್ಚು ಕಡಿಮೆ ಮಾಡ್ಬೇಕಂತ. ಖರ್ಚು ಕಡಿಮೆ ಮಾಡ್ಬೇಕಂದ್ರೆ ಏನಂತ, ದಾಣಿ ಮಿಶ್ರಣದ ಖರ್ಚು ಅಂತ ಬರ್ತದೆ. ದಾಣಿ ಮಿಶ್ರಣ ಅಂದ್ರೆ ಏನು, ನಾವು KMF ಡೈರಿಯಾಗ ಆಯ್ತು ಇಲ್ಲ ಅಂತಂದ್ರೆ ಖರೀದಿ ಮಾಡ್ತೀವಿ, 50 kg ಪ್ಯಾಕೆಟ್ಗೆ 1500 rupees ಅದು ಬಹಳ ಕಾಸ್ಟ್ಲಿ ಇರ್ತದೆ. ಅಂದ್ರೆ 30 rupees kg ಬಿದ್ದಂಗ ಆಯ್ತು ನಿಮ್ಗೆ. ಅದಕ್ಕೆ ಅದನ್ನ ಖರ್ಚು ಕಡಿಮೆ ಮಾಡ್ಬೇಕಾಗತ್ತೆ ನಾವು. ಅದನ್ನ ಖರ್ಚು ಮಾಡ್ಬೇಕಂದ್ರೆ ಇದು ಅಜೋಲಾ ಅಂತ ಅನ್ನೋದು ವರದಾನ. ಇದು ಹೆಂಗ್ ಬೆಳಿಬೇಕು ಏನಂತಂದ್ರೆ, ಇದನ್ನ ಹೆಂಗ್ ಬೆಳಿಬೇಕಂತಂದ್ರೆ ನಮ್ ಕೃಷಿ ವಿಜ್ಞಾನ ಕೇಂದ್ರದಾಗ ಆಯ್ತು ಇಲ್ಲ ಅಂತಂದ್ರೆ ಕೆಲವೊಂದು ಪಶು ಸಂಗೋಪನಾ ಸಂಸ್ಥೆಗಳು ಇದಾವಲ್ಲ ಅಲ್ಲಿನೂ ಕೂಡ ಅಜೋಲಾ ದೊರೀತಾ ಇದೆ. ಅದನ್ನ ಏನ್ ಮಾಡ್ಬೇಕು, ಫಸ್ಟ್ ಗೆ ನಾವು ಬೆಳಿಬೇಕಂತಂದ್ರೆ ನಿಮ್ಮನೆ ಸುತ್ತಮುತ್ತಾನೆ ಒಂದು 10 feet ಉದ್ದ, 5 feet ಅಗಲ, 1 feet ಆಳ ಒಂದು ಗುಂಡಿ ತೋಡಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಸಿ ಅದ್ರ ಮೇಲೆ ಒಂದು 10 kg ಮಣ್ಣು, ಹೊಲದಾಗಿರೋಂತ ಮಣ್ಣು, ಮತ್ತೆ 5 kg ಸಗಣಿ ಗೊಬ್ಬರ ಹಾಕಬೇಕು. ಅದನ್ನ ಅದ್ರ ತುಂಬಾ ನೀರು ತುಂಬಿಸಬೇಕು. 1 kg ಅಜೋಲಾ ತಗೊಂಡ್ಬಂದು ನೀರಿನ ಮೇಲೆ ಬಿಡಬೇಕು. ಏನ್ ಅಜೋಲಾ ಅಂತಂದ್ರೆ ಏನು, ನೀರಿನ ಮೇಲೆ ಬೆಳೆಯುವಂತ ಪಾಚಿ, ಫರ್ನ್ ಜಾತಿಗೆ ಸೇರಿದ ಒಂದು ಸಸ್ಯ ಇದು ಪಾಚಿ. ಪಾಚಿನೇ ಅದೇನು ಕಾಸ್ಟ್ಲಿ ಇರ್ತಾನೆ? ಇಲ್ಲ ಇಲ್ಲ, ನಾವು ಮೊದಲೆಲ್ಲ ಫ್ರೀನೇ ಕೊಡ್ತಾ ಇದ್ವಿ. ರೈತರು ಸರಿಯಾಗಿ ಉಪಯೋಗ ಮಾಡಲಿಲ್ಲ, ಅದನ್ನ ಒಗದು ಬಿಡೋದು, ವೇಸ್ಟ್ ಮಾಡ್ಕೊಳ್ಳೋದು, ಎಲ್ಲಿ ಬೇಕಾದ್ರೆ ಮರ್ತು ಹೋಗೋದು ಮಾಡ್ತಾ ಇದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು 2 kg ವೈರಿ, 3 kg ವೈರಿ, 100 rupees ಕೊಡೋದು, ಕೊಟ್ಟೋಗ್ರಪ್ಪ ಅಂತ ಹೇಳ್ತೀವಿ. ಅಷ್ಟೇ ಉದ್ದೇಶ. ಅಂದ್ರೆ 100 rupees ಕೊಟ್ಟಿದ್ದಕ್ಕೆ ಕಾಳಜಿ ಇರ್ತದೆ, ಬೆಳೆಸ್ತಾರ ಅಂತ. ಅಷ್ಟೇ ಉದ್ದೇಶ, ಆದ್ರೆ ಬೇರೆ ದಿನ. ಅಂದ್ರೆ ಎಷ್ಟು ದಿವಸ ಬೆಳೀತದೆ ಅಂತ? ಅದನ್ನ ನಾವು ಒಂದು ಬೇರೆ ನೀರಿನ ಮೇಲೆ ಬಿಟ್ಟಿವಪ್ಪ ಅಂದ್ರೆ ಒಂದು ವಾರದೊಳಗನೆ ಆ ಗುಂಡಿ ಏನಿಲ್ಲ ಹೇಳಿದ್ನಲ್ಲ ಸೈಜ್, ಅದು ತುಂಬಾ ಬೆಳೀತದೆ. ಒಂದೇ ವಾರದೊಳಗೆ ಏನಿಷ್ಟೆಲ್ಲ ಹೈರಾಣ ಆದ್ರೆ ಸರ್ ಏನ್ ಮಾಡಿ ಇದ್ರಲ್ಲಿಂದ ಏನ್ ಅಮ್ಮಕ್ಕ ಅಂತ. ಮೊದಲೊಂದು 20 ವರ್ಷ ಕೆಳಗೆ ಏನಿತ್ತಿದ್ದು, 10-15 ವರ್ಷ ಕೆಳಗೆ ಭತ್ತದ ಹುಲ್ಲಿನ ನಡಬರ್ಕನೆ ಬೆಳೀತಿದ್ರು. ಅದ್ರಲ್ಲಿಂದ ಏನು ಸಹಾಯ ಆಯ್ತಿತ್ತು, ವಾತಾವರಣದಲ್ಲಿ ಒಂದ ಸಾರಜನಕನ್ನ ಫಿಕ್ಸೇಷನ್ ಬೆಳೆಸ್ತಾ ಇತ್ತು. ಮತ್ತೆ ಆಮೇಲೆ ರೈತರು ಯೂರಿಯಾ ಹಾಕೋದನ್ನ ಕಡಿಮೆ ಮಾಡ್ತಾ ಇತ್ತು, ಯಾವುದು ಅಜೋಲ್ಲ. ಬಟ್ ಇತ್ತೀಚಿನ ಸಂಶೋಧನೆ ಏನಾಗುತ್ತೆ, ಇದನ್ನ ದನಗಳ ಎಮ್ಮೆಗಳಿಗೆ ತಿನ್ನಿಸಬಹುದು. ಇಲ್ಲ ಇಲ್ಲ, ಕುರಿ ಆಡುಗಳಿಗೆ, ದನ ಎಮ್ಮೆ, ಮೊಲ, ಕೋಳಿ, ಎಲ್ಲಾ ದನಗಳಿಗೆ, ಇದಕ್ಕನ ಜಾನುವಾರುಗಳಿಗೆ ತಿನ್ಸಬಹುದು. ನೇರವಾಗಿ ತಿನ್ಸ್ಬಿಡೋದ ಇಲ್ಲ. ಅದೇನಂತಂದ್ರೆ ನಾವ್ ಏನ್ ಹೇಳಿದ್ನಲ್ಲ, ನೀರಿನ ಮೇಲೆ ಬೆಳೆದಿರ್ತದೆ, ಅದ್ರೊಳಗ ಸಗಣಿ ಆಗಿರ್ತು, ಮಣ್ಣು ಆಗಿರ್ತು, ಫಸ್ಟ್ ಫಸ್ಟ್ ತಿನ್ನಂಗಿಲ್ಲ. ಅದು ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ನೇ ದಿನ ನಾವೇನ್ ಹಿಂಡಿ ಏನಾವ್ ಚುನ್ನಿ ತಿನ್ನಿಸ್ತಿರ್ತವಲ್ಲ, ಅದ್ರಾಗ ಒಂದ್ 1/2 kg ಮಿಕ್ಸ್ ಮಾಡ್ಬೇಕು. ಆಮೇಲೆ ಕಾಲಕ್ರಮೇಣ ನೋಡ್ಕೊಂಡು 3/4 kg ಮಾಡ್ಬೇಕು. ಆಮೇಲೆ ಕಾಲಕ್ರಮ ಒಂದ್ ವಾರ ಆದ್ಮೇಲೆ 1 kg ಮಿಕ್ಸ್ ಮಾಡ್ಬೇಕು, ತಿನ್ಸ್ಬೇಕು. ಅಂದ್ರೆ ಡೈಲಿ ತಿನ್ಸ್ಬೇಕ? ಡೈಲಿ ಹಿಂಗೆ ತಿನ್ನಿಸಂತ ಹೋದಂಗೆಲ್ಲ ಏನಾಗುತ್ತ, ನಾ ದಾಣೆ ಮಿಶ್ರಣ ಏನ್ ಹೇಳಿದ್ನಲ್ಲಿ ನಿಮ್ಗೆ, ಒಂದು ಒಂದು 15 ಆದ್ಮೇಲೆ ದಿನ ಒಂದ್ 250 grams 3/4 kg 250 grams 4 kg ನಾವು ಕಡಿಮೆ ಮಾಡ್ಕೊಂತ ಬರ್ಬೋದು. ನಾವು 4 kg ಕಡಿಮೆ ಆಯ್ತು ಅಂದ್ರೆ ಅದ ಎಷ್ಟೋ ಕಡಿಮೆ ಐತಿ ನಿಮ್ಗದು. ನಾ ಹೇಳಿದೆ 1 kg 30 rupees ಅಂತಂದು, ಅಂದ್ರೆ 10 rupees ತನಕ ಕಡಿಮೆ ಆಯ್ತು ನಿಮ್ಗದು, 700 rupees ಕಡಿಮೆ ಆಯ್ತು ನಿಮ್ಗೆ. ಈ ರೀತಿಯಾಗಿ ನೀವ್ ನಾವು ತಿನ್ಸಿದೀವಿ, ಮತ್ತೆ ಮರುದಂಡ ಫೋನ್ ಹಚ್ಚಾರ ಸರ್ ತಿನ್ಸಕತ್ತೀವ ಸರ್ ಹಾಲಿನ ಇಳುವರಿನೇ ಜಾಸ್ತಿ ಆಗಂಗಿಲ್ಲ. ಇಲ್ಲ, ಅದೇನು ಅದಕ್ಕೇನು ಪವಾಡ ಅಲ್ಲದು, ತಿನ್ನಿಸಿದ ಮೇಲೆ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಅದ ಹಾಲು ಜಾಸ್ತಿ ಆಗ್ಬೇಕಂದ್ರೆ ಮಿನಿಮಮ್ ಅಂದ್ರೆ 15 ತಗಂತದ, ಕಂಟಿನ್ಯೂ ತಿನ್ಸಂತ ಹೋದಂಗೆಲ್ಲ 15 ದಿವಸ ನಂತರ 1/2 liter ಜಾಸ್ತಿ ಆಗತ್ತ. ಸ್ವಲ್ಪ ಮತ್ತೊಂದು 20 ಹೋದ್ರಿ, 3/4 liter ಜಾಸ್ತಿ ಆಗತ್ತ. ಮತ್ತೆ ಸ್ವಲ್ಪ ದಿನ ಒಂದು 2 ಹೋದ್ರಿ, ಅವಾಗ 1 liter ತನ ಜಾಸ್ತಿ ಆಗುತ್ತೆ. ಇದನ್ನು ಮಾಡಿದಂಗೆಲ್ಲ ಏನಾಗತ್ತ, ನಾವು ಒಂದು ಹಾಲಿನ ಇಳುವರಿ ಜಾಸ್ತಿ ಆಯ್ತು, ಎರಡನೇದು ದಾಣೆ ಮಿಶ್ರಣದು ಪ್ರಮಾಣನು ಕಡಿಮೆ ಮಾಡಿಕೊಂತ ಬಂದ್ವಿ, ಅಂದ್ರೆ ಡಬಲ್ ಬೆನಿಫಿಟ್. ಇದನ್ನ ನಾವು ಅಜೋಲಾ ಮುಖಾಂತರ ಪಡಿಬಹುದು. ಅಂದ್ರೆ ಹಿಂಗ್ ಅಜೋಲಾದ ದೊಡ್ಡ ದೊಡ್ಡ ಮಡಿಗಳು ಬಹಳಷ್ಟು ಮಾಡಬೇಕಾಗತ್ತೆ. ಯಾವಾಗ ಅಂದ್ರೆ ನಾ ಏನಿದೆ ಸೈಜ್ ಹೇಳಿದ್ನಲ್ಲ, 10 feet 5 feet 1 foot, ಅದು ಒಂದ್ ಆಕಳ, ಅಥವಾ ಇಲ್ಲಪ್ಪ ಅಂದ್ರೆ 4-5 ಕುರಿಗಳಿಗೆ ಸಾಕದಕ್ಕ ಅಷ್ಟು ಪ್ರೊಡಕ್ಷನ್ ಒಂದಿನಕ್ಕೆ 1 kg ಅಷ್ಟೇ ಬರ್ತದ್ರ. ಅದನ್ನ ಒಂದ್ ಆಕಳಕ್ಕೆ ನಾವು ಮಾಡಿಕೋಬಹುದು. ಅಂದ್ರೆ 5 ಮಡಿ ಮಾಡ್ಬೇಕು, 5 ಮಡಿ ಮಾಡ್ಬೇಕಾಗತ್ತೆ. ಬಟ್ ಫಸ್ಟ್ ಗೆ ನಾವು ಅವ್ರ ನಿರ್ವಹಣಾ ಕ್ರಮ ಸರಿಯಾಗಿ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಆ ಟೆಂಪರೇಚರ್ ಡೈರೆಕ್ಟ್ ಆಗಿ ಈ ಸೂರ್ಯನ ಬೆಳಕು ಬಿತ್ತಪ್ಪ ಅಂತಂದ್ರೆ ಹಸಿರಿದ್ದು ಕೆಂಪು ಕಾಯಿ ಬಿಡ್ತಿರುತ್ತೆ. ಅದಕ್ಕೆ ಮೇಲೆ ಗಿಡ ಮಕ್ಕ ಹತ್ತಿ ಕಟಿಗಳಿಂದ ತೊಗರಿ ಕಟಿಗೆ ಚಪಲ ಮಾಡ್ಬೇಕು, ನೆರಳು ಮಾಡ್ಬೇಕಾಗತ್ತೆ. ಆಮೇಲೆ ಈ ಕಪ್ಪೆಗಳು ಬಿಡ್ತಿರ್ತಾವ, ಇಲ್ಲ ನಾಯಿಗಳು ಓಡಾಡಂತ ಅದ್ರಾಗ ಬಂದು ಸ್ನಾನ ಮಾಡಿ ಹೋಗ್ತಿರ್ತಾವ, ಅಂತದನ್ನ ತಪ್ಪಿಸ ಸಲುವಾಗಿ ಸುತ್ತ ಒಂದು ನಾವೇನಾದ್ರೂ ಹಸಿರು ಮನೆ ಪರದೆ ಟೈಪ್ ಮಾಡಿ ಬೇಲಿ ಮಾಡಬೇಕು, ಬೇಲಿ ಮಾಡಿ ಒಂದನ್ನು ಸಂರಕ್ಷಣೆ ಮಾಡಬೇಕಾಗ್ತದೆ. ಸ್ವಲ್ಪ ನಿರ್ವಹಣಾ ಕ್ರಮಗಳು ನಾವು ಗಮನಿಸಬೇಕಾಗ. ಮಂಜುನಾಥರೆ, ಇನ್ನೊಂದು ಒಕ್ಕಲತನವನ್ನ ನಾವು ಲಾಭದಾಯಕ ಮಾಡ್ಕೊಳ್ಬೇಕಂತಂದ್ರೆ ಸಾಕಷ್ಟು ಉಪಕಸಬುಗಳನ್ನು ಸಹಿತ ಮಾಡಬೇಕಾಗ್ತದೆ. ಬಹಳಷ್ಟು ವರ್ಷಗಳಿಂದ ನಮ್ಮ ರೈತರು ಉಪಕಸಬುಗಳು ಮಾಡ್ಕೊಂಡೇ ಬಂದಾರ. ಅದರೊಳಗೆ ಈ ಕುರಿ ಆಡು ಸಾಕಾಣಿಕೆ ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತದ್ದು. ಅದರೊಳಗೆ ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಇವರ ಸಾಕೋದು, ಇದು ಹೆಂಗ್ ಮಾಡೋದು ಅಂತ? ಈಗ ಏನಾಗ್ತಾ ಇತ್ತು ಅಂದ್ರೆ, ಮೊದಲು ಒಂದು 7-8 ಕೆಳಗಡೆ ಒಂದು ಜಾತಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಈಗ ಯಾರ್ಯಾರ್ದಲ್ಲ ಹಣ ಇದೆ ಅಂತಪ್ಪ ಅಂತಂದ್ರೆ ಎಲ್ಲಾರು ಸಾಕಬಹುದು. ಈಗ ಮೊದಲೇನಾಗ್ತಾ ಇತ್ತು, ಒಂದೂರ್ಲಿಂದ ಇನ್ನೊಂದೂರಿಗೆ ಕುರಿ ಸಾಕ್ಯಂತ ಹೋಗ್ಬೋದು, ಅದನ್ನ ನಿರ್ವಹಣೆ ಮಾಡೋದಾಯ್ತು, ಇಲ್ಲಪ್ಪ ತೋಳ ಟಗರಗಳಿಗೆ ಅದನ್ನ ಇದು ಮಾಡೋದು ಅಂತ. ಅದನ್ನ ತಪ್ಪಿಸ್ಬೇಕಂತಂದ್ರೆ ಇದನ್ನ ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ, ಅಂದ್ರೆ ನಿಮ್ ಹೊಲ ಇರ್ತದೆ ನೀರಾವರಿ ಇರ್ತದ, ಮೇವು ಬೆಳೆಸಿರ್ತಾರೆ, ಗಿಡ ಮರಗಳನ್ನು ಸುತ್ತ ಗಿಡ ಮರಗಳನ್ನು ಬೆಳೆಸಿರ್ತಾರೆ. ಬೆಳಗ್ಗೆ ಹೊತ್ತಿನಾಗ ಮತ್ತೆ ಸಾಯಂಕಾಲ ಹೊತ್ತಿನಾಗ ಎರಡು ತಾಸು ಹೊರಗಡೆ ನಿಮ್ಮ ಹೊಲದಾಗನೇ ತಲೆ ತಿರುಗಾಡಿಸ್ಬಿಡೋದು, ಬಿಸಿಲಿರ್ತದ ಅಂತ ಟೈಮ್ನ ಕೊಟ್ಟಿಗೆ ತಂದು ಹಾಕ್ಬಿಡೋದು, ಅಲ್ಲಿ ಹುಲ್ಲು ಹಾಕ್ಬೇಕಲ್ಲ ಮತ್ತೆ ಅಲ್ಲಿ ಹುಲ್ಲು ಹಾಕ್ತಾ ಇರಬೇಕು. ಅದಕ್ಕೆ ನಾ ಹೇಳಿದೆ ನಿಮ್ಮ ಹೊಲದಾಗನೇ ಸುತ್ತ ಗಿಡ ಮರಗಳನ್ನು ಬೆಳೆಸಬೇಕಾಗತ್ತೆ. ಗಿಡ ಮರಗಳು ಯಾವ್ದು ಬೆಸ್ಟ್ ಇದಕ್ಕೆ ಅಡಿಗೆ ಕುರಿಗಾಗಿ ಅಂತಂದ್ರೆ, ಈ ನಮ್ ಕರಿಜಾಲಿ ಗಿಡ ಅಂತ ಬರ್ತದೆ ಸುರಪುರ್ನಾಗ ಕಡೆ, ಶಿವಪುರ್ ಶಾಪುರ್ ಕಡೆ ಜಾಸ್ತಿ ಅದಾವ ಆ ಗಿಡಗಳಾಯ್ತು. ಈ ಬನ್ನಿ ಗಿಡ ಆಯ್ತು, ಗ್ಲರಿಸಿಡಿ ಅಂತ ಬರ್ತದೆ, ಇಲ್ಲ ಸುಬಾಬುಲ್ ಗಿಡ ಆಯ್ತು, ಸೆಸ್ಬೇನಿಯಾ ಗಿಡ ಅಂತದ್ದು, ಇಂಥ ಗಿಡಗಳನ್ನ ಬೆಳೆಸಿ ದಿನ ಕಟ್ ಕಟ್ಕೊಂಡ ಉಕ್ಕಾಕೋದು. ಇದನ್ನ ಬರೀ ಇದನ್ನ ಹಾಕಿದ್ರನ್ನ ಆಯ್ತು ಎಲ್ಲಾ ಕುರಿಗಳು ನಮ್ಗೆ ಸಾಕಲಂಗಲ್ಲ, ಅದು ಅದ್ರ ಜೊತೆಗೆ ಏನ್ ಮಾಡ್ಬೇಕಾಗತ್ತೆ, ಮೇವು ಬೆಳಿಬೇಕಾಗತ್ತೆ. ಆಲ್ರೆಡಿ ಹೇಳಿದೆ ನಿಮ್ಗೆ, ಅದ್ರೊಳಗ ನಾವು ಡೈರಿ ಮಾಡಿರ್ಗನ ಲೆಡ್ಜ್ ಲೂಸರ್ನ ಬೆಳಿಬೇಕಾಗತ್ತೆ. ಬಟ್ ಕುರಿ ಆಡುಗಳಿಗೆ ಬಹಳ ಇಷ್ಟವಾಗಿ ತಿನ್ನುವಂತ ಕಡಿಮೆ ಸಮಯದಾಗ ದೇಹದ ತೂಕ ಜಾಸ್ತಿ ಪಡೆಯುವಂತ ಮೇವು ಯಾವ್ದಪ್ಪ ಅಂತಂದ್ರೆ ಸ್ಟೈಲೋಜಾ ಅಂತ ಸೆಮಾಟಾ, ಸ್ಟೈಲೋಜಾ ಅಂತ ಸ್ಕ್ಯಾಬ್ರಾ ಅಂತ ಬರ್ತಾ ಅದನ್ನ ಬೆಳೆಸಬೇಕು ನಾವು. ಅದನ್ನ ಬೆಳೆಸಿ ಅದನ್ನು ಕೂಡ ಬಹುವಾರ್ಷಿಕ ಮೇವಿನ ಬೆಳೆ, ಕದರಿಸಿ ಕದರಿಸಿ ಅಕ್ಕಿಯಂತ ಹೋದಂಗೆಲ್ಲ ದೇಹದ ತೂಕ ಕಡಿಮೆ ಸಮಯದಲ್ಲಿ ಜಾಸ್ತಿ ಬರೋದ್ರಿಂದ ಇದು ಕೂಡ ರೈತನಿಗೆ ವರದಾನ ಆಗಿದೆ. ಏನಿದು ಹೊರಗಡೆ ಮೇಯಿಸೋದಕ್ಕ ಮತ್ತೆ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕೋದಕ್ಕೆ ವ್ಯತ್ಯಾಸ ಏನಂತಂದ್ರೆ, ತೋಳ ಅಂತವನ್ನ ವನ್ಯ ಪ್ರಾಣಿಗಳು ಏನಿರ್ತಾವಲ್ಲ ಅದನ್ನು ಕೂಡ ತಪ್ಪಿಸಬಹುದು ನಾವು, ಕಳ್ಳರ ಕಾಟ ಅದನ್ನು ಕೂಡ ತಪ್ಪಿಸಬಹುದು ನಾವು. ಎಷ್ಟೆಷ್ಟು ನಾವು ಹೊರಗಡೆ ತಿರುಗಾಡಿಸಂತ ಹೋಗ್ತಿರ್ತೀವಿ ಅಷ್ಟು ದೇಹದ ತೂಕ ಕಡಿಮೆ ಅಂತ ಹೋಗುತ್ತೆ, ಯಾಕಂದ್ರೆ ಎಕ್ಸಸೈಸ್ ಆಗುತ್ತೆ. ನಮಗೇನು ಬೇಕಾಗದ ಇಲ್ಲಿ ಕೊಬ್ಬಿಸಿದಷ್ಟು ನಿಮ್ಗೆ ರೇಟ್ ಹೌದು. ಆ ಕೊಬ್ಬಿಸಿದ್ರೆ ಯಾವಾಗ ಕೊಬ್ಬಿಸ್ತದ್ದಿ, ನಿಮ್ಮ ಹೊಲದಾಗನೆ ಆ ಜಾಸ್ತಿ ತಿರುಗಾಡಿಸೋದು ಮೇಯಿಸೋದು, ಮೇಯಿಸಿದಂಗೆ ತೂಕ ಜಾಸ್ತಿ ಬರುತ್ತೆ, ತೂಕ ಜಾಸ್ತಿ ಆಗಂದ್ರೆ ನಿಮ್ಗೆ ಹಣ ಬರ್ತದೆ. ಅಂದ್ರೆ ಚಲೋತ್ನಾಗಿ ಕೊಬ್ಬು ಬೇಕದು, ದಷ್ಟ ಪುಷ್ಟ ಆಗ್ಬೇಕು, ಕೊಬ್ಬು ಬೇಕದು, ಕಡಿಮೆ ಪ್ಲೇಸ್ ನಾಗನೇ ತಿರುಗಾಡಿಸೋದ ಅದನ್ನ. ಅದೇ ಒಂದು ಇದಕ್ಕೆ ಕೊಟ್ಟಿಗೆ ಪದ್ಧತಿ ಒಂದು ವರದಾನ ಇದೆ. ಹೌದಲ್ರಿ, ಅಂದ್ರೆ ಕೊಟ್ಟಿಗೆ ಪದ್ಧತಿ ಅಂತ ತಕ್ಷಣ ರೈತರ ಹೆಂಗ್ ಕೇಳ್ತಾರ, ಮುಂಜಾನೆ ಅಂದ್ರೆ ಆಯ್ತಿರ್ತಾನೆ ಅದ್ರಾಗ ಹಾಕಂಬ್ರಿ ಅಂತ ಕೇಳ್ತಾರ, ಇಲ್ಲ ಮುಂಜಾನೆ ಅಂದ್ರೆ ಆಯ್ತಿರ್ತಾನೆ ಅದರೊಳಗೆ ಹಾಕಿದ್ರೆ ಎದೆ ಹೊಡ್ಕೊಂಡು ಸಾಯ್ತಾವು. ಅದಕ್ಕೆ ಬೆಳಗ್ಗೆ ಹೊತ್ತಿನಾಗ ಮುಂಜಾನೆ ಹೊತ್ತಿನಾಗ ಸಾಯಂಕಾಲ ಹೊತ್ತಿನಾಗ ತಂಪು ಪ್ರದೇಶ ಟೈಮ್ ಸಮಯ ಎರಡು ತಾಸು ಮುಂಜಾನೆ ಹೊತ್ತಿನ ಹೊರಗಡೆ ಬಿಟ್ಟು ಬಿಡೋದಲ್ಲಿ, ಮತ್ತೆ ಸಾಯಂಕಾಲ ಹೊತ್ತಿನ ಮತ್ತೆ ಹೊರಗಡೆ ಬಿಡೋದು, ಮತ್ತೆ ಬಿಸಿಲಿದ್ದಾಗ ಒಳಗಡೆ ಹಾಕದ. ಸರ್ ಇನ್ನೊಂದು ಈ ಮರಿ ಕೊಬ್ಬಿಸುವಿಕೆ ತಂತ್ರಜ್ಞಾನ ಅದ ಅಂತಾರೆ, ಅದು ಏನಂತಾರೆ? ಈ ಕೊಟ್ಟಿಗೆ ಬದಲು ಕುರಿ ಆಡ ಸಾಕಣೆ ಎರಡು ನಮೂನಿ ಬರ್ತಾವ. ಪ್ರೌಢಾವಸ್ಥೆಗೆ ಬಂದಂತ ಹೆಣ್ಣು ಕುರಿಗಳನ್ನ ಗಂಡು ಕುರಿಗಳನ್ನ ತರದು. ಯಾವಾಗ ಪ್ರೌಢಾವಸ್ಥೆಗೆ ಬರ್ತಾವ ಅವು? ಒಂದು ವರ್ಷಕ್ಕೆ ಪ್ರೌಢಾವಸ್ಥೆಗೆ ಬರ್ತಾವ. ಅಂತವನ್ ತಗೊಂಡ್ ಬಂದು ಸಾಕಿ ಸಂಕರಣ ಮಾಡಿ ಸಂವರ್ಧನೆ ಮಾಡಿ ಮರಿಗಳನ್ನು ಬಂದದ್ದನ್ನ ಮಾರಾಟ ಮಾಡಿಕೊಂಡ್ ತೋಗದು. ಹೆಣ್ಣು ಕುರಿಗಳು ನಿಮ್ಮಲ್ಲಿಟ್ಟಕಂತ್ರಿ, ಗಂಡು ಕುರಿಗಳನ್ನ ಮಾರಾಟ ಮಾಡಿಕೊಂತಿದ್ರಿ. ಅದು ಒಂದು ಪದ್ಧತಿ ಅಥವಾ ಕಸುಬು. ಇನ್ನೊಂದೇನು, ಮರಿಗಳನ್ನ ತಗೊಂಬರೋದು ಪ್ರೌಢಾವಸ್ಥೆಗೆ ಬಂದಿದ್ದಲ್ಲ, ಗಂಡು ಕುರಿ ಮರಿಗಳನ್ನ ಅಥವಾ ಗಂಡು ಆಡನ ಮರಿಗಳನ್ನ ತಗೊಂಬರೋದು. ಯಾವಾಗ ತಗೊಂಬರ್ಬೇಕು? 3 ತಿಂಗಳ ಅಥವಾ 4 ತಿಂಗಳ ಇರುವಂತ ಗಂಡು ಕುರಿ ಮರಿಗಳನ್ನ, ಟಗರ ಮರಿಗಳನ್ನ ಅಥವಾ ಓತದ ಮರಿಗಳನ್ನ ತಗೊಂಡು ಬಂದು ಸಾಕಬೇಕು. ಯಾಕೆ 3 ತಿಂಗಳ 4 ತಿಂಗಳ? ಸಾಯುವಂತ ಪ್ರಮಾಣ 3 ತಿಂಗಳ ಕೆಳಗಡೆ ಇರುವಂತದಕ್ಕೆ ಸಾಯುವಂತ ಪ್ರಮಾಣ ಜಾಸ್ತಿ ಇರ್ತದ. ಯಾಕಂದ್ರೆ ಹೊರಗಡೆ ಪ್ರಪಂಚಕ್ಕೆ ಹೊಂದಿಕೊಂಡಂತ ಶಕ್ತಿ ಕಡಿಮೆ ಇರ್ತದ, ಹಾಲು ಕುಡಿತಿರಂಗಿಲ್ಲ, ಈ ಉಸಿರಾಟ ತೊಂದರೆ ಜಾಸ್ತಿ ಇರ್ತಾವ. ಇಂತಹ ಸಮಸ್ಯೆಗಳನ್ನೆಲ್ಲ ಹೋಗಲಾಡಿಸಿ ಗೆದ್ದು ಬಂದಿರ್ತದ 4 ತಿಂಗಳದಾಗ. ಅಂತ ನಾವು ಕುರಿ ಮರಿಗಳನ್ನ ಟಗರ ಮರಿಗಳನ್ನ ತಗೊಂಡು ಬಂದು ಅದೆಷ್ಟು ಬೆಲೆ ಬಳತದ? ಅದು 4,000-4,500 ಬೆಲೆ ಬಳತದ. ಒಂದು ನಾವ್ ಈ ಭಾಗದಾಗ ಹೇಳ್ಬೇಕಂತಂದ್ರೆ, ಕುರಿದಾಗ ನೀವು ಸಾಕಬೇಕಾಯ್ತಂದ್ರೆ ಕೆಂಗೂರಿ ಕುರಿಗಳನ್ನ ಸಾಕ್ರಿ. ಕೆಂಗೂರಿ ಕೆಂಗೂರಿ ಅಂತಂದ್ರೆ ಶಾಪೂರ್, ಸುರಪುರ್, ಯಾದಗಿರಿ, ದೇವದುರ್ಗ ಭಾಗದಾಗ ಜಾಸ್ತಿ. ನಮ್ ಗುಲ್ಬರ್ಗದಾಗ ಜಾಗಿಸಿದಾಗ ಈ ಆಡುಗಳದನ್ನ ಜಾಸ್ತಿ ಸಾಕೋದು. ಯಾವ್ದು ಉಸ್ಮಾನಾಬಾದಿ ಆಡು ಅಂತ ಬರ್ತದ, ಕರ್ನಾಡ, ಅದನ್ನ ಜಾಸ್ತಿ ಆಗ್ತಿರ್ತಾರ, ಅದನ್ನು ಕೂಡ ಸಾಕ್ಬೋದು ನಾವು. ಕೆಂಗೂರಿ ಕುರಿ ಅಂತಂದು ಅದು 3 ತಿಂಗಳದಾಗನೆ 16-18 ಕೆಜಿ ಪಿಡಿತದ, ಗಂಡು ಕುರಿ ಮರಿ. ನಮ್ ಉಸ್ಮಾನಾಬಾದಿ ಆಡಾಯ್ತಿ ಅಂತಂದ್ರೆ 3 ತಿಂಗಳದಾಗ 12-13 ಕೆಜಿ ತೂಕ ಪಿಡಿತದ. ಇಂಥವನ್ನ ಸಾಕಿದಾಗ ನಾವ್ ಮುಂದೆ 6 ತಿಂಗಳ ವೈಜ್ಞಾನಿಕವಾಗಿ ಸಾಕಬೇಕು ನಾವು. ಹಸಿರು ಮೇವನ್ ಕೊಡೋದು, ಮತ್ತೆ ದಾಣೆ ಮಿಶ್ರಣ ಕೊಡ್ಬೇಕು. ಅದಕ್ಕೆ ಕೆಎಂಎಫ್ ರಂಗನ ಸಿಗ್ತದ, ಇಲ್ಲಪ್ಪ ಅಂದ್ರೆ ನಿಮ್ಮ ಮನೆಯ ಕಡಿಮೆ ತೊಗರಿ ನುಚ್ಚಿರ್ತದ, ಅದ್ರೊಳಗ ಗೋಧಿ ಭೂಸ ಇರ್ತದ, ಹಿಂಡಿ ಇರ್ತದ, ಅದಕ್ಕೆ ನಾವು ದಾಣೆ ಮಿಶ್ರಣ ಅಂತ ಕರಿತೀವಿ. ಅದನ್ನ ಒಂದು ಮರಿಗೆ ಎಷ್ಟು ಕೊಡ್ಬೇಕು ಪ್ರಮಾಣ? 100 ಗ್ರಾಮ್. 200 ಗ್ರಾಮ್ ಅನ್ನ ಒಂದು ದಿನಕ್ಕೆ ಒಂದು ಟಗರ ಮರಿಗೆ ಅಥವಾ ಓತ ಮರಿ ಕೊಡ್ಕೊಂತ ಹೋಗ್ಬೇಕು. ಮೇವನ್ನ ತಿನ್ನಿಸ್ತಾ ಇರ್ತಾರೆ, ಜಂತಿನ ಔಷಧನ ಹಾಕ್ತಾ ಇರ್ತಾರೆ, ರೋಗ ಬರಲಾರ್ದಂಗ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇರ್ತಾರೆ, ಲಸಿಕೆಗಳನ್ನ ಹಾಕ್ತಾ ಇರ್ತಾರೆ. ಈ ರೀತಿ ಮಾಡಿದಾಗ 4 ತಿಂಗಳಲ್ಲಿ 12 ಕೆಜಿ ಇರುವಂತ ಟಗರ ಮರಿ ಅಥವಾ ಓತ ಮರಿ 9 ತಿಂಗಳಿಗೆ ಬಂದಾಗ 35 ಕೆಜಿ ತೂಕ ಬಳತಿರ್ತದ. ಯಾವುದು ಆಡುಗಳು, ಅದೇ ನಿಮ್ಮ ಕುರಿ ಆಯ್ತು ಅಂದ್ರೆ ಕೆಂಗುರಿ ಕುರಿ ಆದ್ರೆ 38-40 ಕೆಜಿ ತನ ತೂಕ ಬಳತದ. ಅಷ್ಟು ಬೆಳೆದು ಬಿಡ್ತದೆ, ಅಷ್ಟು ಬೆಳೀತದ. ಬೆಳೆದಾಗ ಅದನ್ನ ಏನ್ ಮಾಡ್ಬೇಕಾಗುತ್ತೆ ನಾವು? ಇದು ಮಾರಾಟ ಮಾಡಕ್ಕಂದ್ರೆ ಎಲ್ಲಿ ಜಾಸ್ತಿ ತಗೊಳಂಗಿಲ್ಲ, ಅದಕ್ಕೆ ಒಂದು ರೈತರು ತಿಳ್ಕೊಬೇಕು ನಾವು. ಯಾವಾಗ ಮಾರಾಟ ಜಾಸ್ತಿ ಆಗುತ್ತೆ? ಮುಸ್ಲಿಂ ಹಬ್ಬಗಳು ಬರ್ತಾವ, ಬಕ್ರೀದ್ ಅಂತ ಬರ್ತದೆ, ರಂಜಾನ್ ಅಂತ ಬರ್ತದೆ, ಇಲ್ಲಾಂದ್ರೆ ನಮ್ಮದು ಈ ಹಿಂದೂಗಳದಾಗ ದಸರಾ ಹಬ್ಬ ಅಂತ ಬರ್ತದೆ, ಇಂದ್ರೆ ಕ್ರಿಸ್ಮಸ್ ಅಂತ ಹಬ್ಬ ಅಂತ ಬರ್ತದೆ ಕ್ರಿಶ್ಚಿಯನ್ರದ್ದು. ಅಂತ ಟೈಮಿನ ಮಾರಾಟ ಮಾಡಿದ್ರೆ ನಿಮಗ ಲಾಭ ಜಾಸ್ತಿ. ಅವು ಎಷ್ಟಕ್ಕೆ ಮಾರಾಟ ಆಗ್ತಾವ? 4,500 ರೂಪಾಯಿಗೆ ನೀವು ಖರೀದಿ ಮಾಡಿರ್ತೀನಿ, ಆ ನೀವು ಅಕಡೆ 9 ದಿನದ ಮಾರಾಟ ಮಾಡಕ್ ಹೋದ್ರೆ 9,000 10,000 ರೂಪಾಯಿಗೆ ನೀವು ಮಾರಾಟ ಆಗ್ತದ. ನೀವು ಓವರ್ಆಲ್ ಎಷ್ಟು ಖರ್ಚು ಮಾಡಿರ್ತೀರಲ್ಲಿ ಒಂದು ಟಗರಿಗೆ? ಅಬ್ಬಬ್ಬ ಅಂದ್ರೆ 1,500 ರಿಂದ 2,000 ರೂಪಾಯಿ ಖರ್ಚು ಮಾಡಿರ್ತೀವಿ. 4,000 ತಂದಿರೋದು ಈ ಕಡೆ 2,000 ರೂಪಾಯಿ ಖರ್ಚು ಮಾಡಿರ್ತೀವಿ. 6,000 ರೂಪಾಯಿ ಒಂದು ಟಗರಿಗೆ 6 ತಿಂಗಳದೊಳಗ 3,000 ರೂಪಾಯಿ ಲಾಭ ಆಗುತ್ತೆ. ನಾವು 100 ಅಥವಾ 200 ಸಾಕಿದಾಗ ಅದೆಷ್ಟು ಲಾಭ ಆಗತ್ತ ಅಂತ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸಾಕಿ ಇವರು ಕೊಬ್ಬಿಸುವಿಕೆ ಮಾಡಿದ್ರೆ ಹೆಚ್ಚಿಗೆ ಲಾಭ ಆಗ್ತದೆ. ಅಂದ್ರೆ ಮೊಟ್ಟ ಮೊದಲಿಗೆ ನಾವು ಸಾಕ್ತಾ ಇದೀವಪ್ಪ ಅಂದ ತಕ್ಷಣ ಒಮ್ಮೆ 50, 100, 200 ಸಾಕೋಬಾರದು. ಅದ್ರ ಜ್ಞಾನ ಪಡ್ಕೋಬೇಕು. ಸಾಕಿ ಅದ್ರ ಮಾರ್ಕೆಟಿಂಗ್ ಗ್ರಿಪ್ ಆಯ್ತು ತಿಳ್ಕೊಂಡ ಮೇಲೆ ನೆಕ್ಸ್ಟ್ ನಾವು ಸಂಖ್ಯೆನ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ನಾವು ಅದನ್ನ 35